ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51:03. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳುವಿರಿ ಸಿರಿಧಾನ್ಯಗಳ ಮಹತ್ವ ಮತ್ತು ಬಳಕೆ ಕುರಿತು ಡಾಕ್ಟರ್ ಲತಾ ಕುರಕರ್ಣಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಅವುಗಳ ಬಳಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚಂದೂರಾಯನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರು. ನಮಸ್ಕಾರ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ. ನಮಸ್ಕಾರ ಸರ್. ಈ ಸಿರಿಧಾನ್ಯಗಳು ಅಂದ್ರೆ ಏನು, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಸಿರಿಧಾನ್ಯಗಳಂತಂದ್ರೆ ಹುಲ್ಲಿನ ಜಾತಿಗೆ ಸೇರಿದಂತ ಧಾನ್ಯಗಳು. ಆಹಾರದ ಪದ್ಧತಿಯಲ್ಲಿ ಪುರಾತನ ಕಾಲದಿಂದಲೂ ಬಳಕೆ ಆಗ್ತಾ ಇರುವಂತಹ ಒಂದು ಧಾನ್ಯಗಳು. ಸುಮಾರು 5,000 ವರ್ಷಗಳ ಬೇಸಾಯದ ಇತಿಹಾಸ ಇದೆ ಅಂತ ಹೇಳ್ಬೋದು. ದಾಸರ ಪದಗಳಲ್ಲಿ ಕೂಡ ಈ ರಾಗಿಯ ಮಹತ್ವವನ್ನು ಸಾರಿದ್ದಾರೆ. ರಾಗಿ ತಂದೀರಾ, ಭಿಕ್ಷಕ್ಕೆ ರಾಗಿಯೇ ತಂದೀರಾ ಅಂತೆ. ಹಾಗೆ ಈ ಸರ್ವಜ್ಞನ ವಚನಗಳಲ್ಲಿ ಕೂಡ ರಾಗಿಯ ಅಂದ್ರೆ ಸಿರಿಧಾನ್ಯಗಳ ಮಹತ್ವವನ್ನ ಹೇಳಿದ್ದಾರೆ. ರಾಗಿಯ ತಿಂದವ ನಿರೋಗಿ, ಹಾಗೆ ನವಣೆ ತಿಂದವ ಹವಣನಂತಾಗೋನು, ಜೋಳ ತಿಂದವ ತೋಳನಂತಾಗೋದು. ಹೀಗೆಲ್ಲ ಸಿರಿಧಾನ್ಯಗಳ ನಮ್ಮ ದಿನನಿತ್ಯ ಆಹಾರದಲ್ಲಿ ಮೊದಲಿನಿಂದಲೂ ಪ್ರಮುಖ ಪಾತ್ರವನ್ನು ವಹಿಸಿದಂಥವು. ಕನಕದಾಸರು ರಾಮಧಾನ್ಯ ಚರಿತ್ರೆ ಅಂತಾನೆ ಬರೆದ್ಬಿಟ್ಟಿದ್ದಾರೆ ರಾಗಿ ಮಹತ್ವ ತಿಳಿಸೋ ಬಗ್ಗೆ. ಇಂಗ್ಲಿಷ್ ನಲ್ಲಿ ಇವಕ್ಕೆ ಮಿಲ್ಲೆಟ್ಸ್ ಅಂತ ಕರೀತಾರೆ, ಅಂದ್ರೆ ಮಿಲಿಯನ್ ಸೀಡ್ಸ್ ಇನ್ ಎ ಕಾಬ್ ಅಂತ. ಅಂದ್ರೆ ಒಂದು ಕಾಳಿನಿಂದ 1,000 ಕಾಳನ್ನು ಹುಟ್ಟಿಸಬಲ್ಲಂತ ಸಾಮರ್ಥ್ಯ ಇರುವಂತ ಬೆಳೆಗಳಂತ. ಹಾಗೆ ಇವಕ್ಕೆ ಮೊದಲಿಂದಲೂ ಕರೆದಂತ ಹೆಸರಂತಂದ್ರೆ ಒರಟು ಧಾನ್ಯ ಅಂತ. ಒರಟು ಧಾನ್ಯ ಕೋರ್ ಸೀರಿಯಲ್ಸ್ ಅಂತ. ಅಂದ್ರೆ ಇದರಿಂದ ಮಾಡಿದಂತ ಪದಾರ್ಥಗಳು ಸ್ವಲ್ಪ ಒರಟೊರಟಾಗಿರ್ತವೆ ಅಂತ. ಆದ್ರೆ ನಾವು ಇವತ್ತಿನ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡು ಹೇಳ್ಬೇಕಂದ್ರೆ ಈ ಒರಟೊರಟಾಗಿ ಬೆಳೀತಾವೆ ಅಂತಂದ್ರೆ ಎಂತ ಪರಿಸ್ಥಿತಿಯಲ್ಲೂ ಎದ್ದು ಬಂದು ಬೆಳೆಯುವಂತ ಬೆಳೆಗಳಂತ ನಾವು ಹೇಳ್ಬೋದು. ಜೊತೆಗೆ ನಾರಿನಂಶ ಜಾಸ್ತಿ ಇರುತ್ತೆ ಧಾನ್ಯಗಳಲ್ಲಿ. ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ಇತ್ತೀಚೆಗೆ ಇವಕ್ಕೆ ಸಿರಿಧಾನ್ಯ ಅಂತ ನಾವು ಕರಿತಾ ಇದ್ದೀವಿ. ಮೊದಲೆಲ್ಲ ತೃಣಧಾನ್ಯ ಆಯ್ತು, ಒರಟು ಧಾನ್ಯ ಆಯ್ತು, ಮತ್ತೆ ಗಾತ್ರದಲ್ಲಿ ಚಿಕ್ಕದಾಗಿರೋ ಕಿರುಧಾನ್ಯ ಅಂತ ಹೇಳ್ತೀವಿ. ಇವತ್ತಿನ ದಿವಸದಲ್ಲಿ ನಾವು ಈಗ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. 2018 ರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಆಚರಿಸಿ ಆ ಒಂದು ಸಂದರ್ಭದಲ್ಲಿ ಈ ಒರಟು ಧಾನ್ಯಗಳಿಗೆ ನಾವು ಸಿರಿಧಾನ್ಯ ಅಂತ ನವನಾಮಕರಣ ಮಾಡಿದ್ವಿ ಅಂತ ಹೇಳ್ಬೋದು. ಈ ಸಿರಿಧಾನ್ಯಗಳಲ್ಲಿ 9 ಸಿರಿಧಾನ್ಯಗಳು ಇವೆ, ಒಂದು ಬೆಳೆಗಳ ಸಮೂಹ ಅದೊಂದು. ಅದರಲ್ಲಿ ರಾಗಿ, ಹಾರ್ಕ, ನವಣೆ, ಸಾಮೆ, ಬರಗು, ಕೊರ್ಲೆ, ಊದ್ಲು, ಸಜ್ಜೆ ಮತ್ತು ಜೋಳ. ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ಸಜ್ಜೆ, ಜೋಳ, ರಾಗಿ ಇವು ಹೆಚ್ಚಾಗಿ ಎಲ್ಲಾ ಕಡೆ ಬೆಳೆಯುವಂತದ್ದು ಮತ್ತೆ ಎಲ್ಲಾ ಕಡೆ ಪ್ರಚಲಿತವಾಗಿ ಇದ್ದಂತದ್ದು ಅಂತ ಹೇಳ್ಬೋದು. ಅದಕ್ಕೆ ಇವಕ್ಕೆ ಏನಂತ ಹೇಳ್ತಾರೆ, ಮೇಜರ್ ಮಿಲೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಿರುಧಾನ್ಯಗಳಲ್ಲೇ ಹಿರಿಧಾನ್ಯಗಳು ಉತ್ಪಾದನಾ ಸಾಮರ್ಥ್ಯವನ್ನು ನೋಡಿದಾಗ ಇವಕ್ಕೆ ಮೇಜರ್ ಸೀರಿಯಲ್ಸ್ ಅಂತ ಹೇಳ್ತಾರೆ. ಹಾಗೆ ಉಳಿದಂತೆ ಈಗ ಹಾರ್ಕ, ನವಣೆ, ಸಾಮೆ, ಬರಗು, ಕೊರ್ಲೆ, ಉದ್ಲು ಇವಕ್ಕೆಲ್ಲ ಏನಂತ ನಾವು ಮೈನರ್ ಮಿಲೆಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಕಿರುಧಾನ್ಯಗಳಿಗೆ ಸ್ವಲ್ಪ ಕಡಿಮೆ ಬಳಕೆಯಲ್ಲಿರುವಂತ ಕಡಿಮೆ ಪ್ರದೇಶದಲ್ಲಿ ಬೆಳೆಯುವಂತ ಧಾನ್ಯಗಳಂತ ಹೇಳಬಹುದು. ಈ ಸಿರಿಧಾನ್ಯಗಳನ್ನ ನಮ್ಮ ದೇಶದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳ್ನಾಡು, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಕರ್ನಾಟಕ ಕೂಡ ಮುಂಚೂಣಿಯಲ್ಲಿದೆ ಅಂತ ಹೇಳಬಹುದು. ಮಳೆಯಾಶ್ರಿತ ಬೆಳೆಗಳನ್ನಾಗಿ ನಾವು ಹೆಚ್ಚಾಗಿ ಬೆಳೆಯುವಂತದ್ದು, ಕಡಿಮೆ ಫಲವತ್ತಾಗಿರುವಂತಹ ಜಮೀನಿನಲ್ಲಿ ನಾವು ಬೆಳಿತೀವಿ. ಈ ಸಿರಿಧಾನ್ಯಗಳ ವೈಶಿಷ್ಟ್ಯತೆ ಏನು ಅಂತೀರಿ? ಸಿರಿಧಾನ್ಯಗಳ ಅಂದ್ರೆ ನಾ ಈಗಾಗಲೇ ಹೇಳಿದ ಸಾಂಪ್ರದಾಯಿಕ ಬೆಳೆ ಪದ್ಧತಿಯಲ್ಲಿ ಹೆಚ್ಚಾಗಿ ಬೆಳಕೆಯಲ್ಲಿದ್ದಂತ ಆಹಾರಗಳು, ಮತ್ತೆ ಸ್ಥಳೀಯವಾಗಿ ತಯಾರಿಸುವಂತ ಆಹಾರಗಳಲ್ಲಿ ವೈವಿಧ್ಯತೆಯನ್ನು ಕೊಡುವಂತದ್ದು, ಮತ್ತೆ ಆಹಾರ ಭದ್ರತೆಯನ್ನು ಒದಗಿಸುವಂತ ಬೆಳೆಗಳಿವು. ಮತ್ತೆ ಮುಖ್ಯವಾಗಿ ಇದರದ್ದು ಬೇಸಾಯ ಕ್ರಮಗಳನ್ನು ನೋಡಿದಾಗ ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೆಯುವಂಥದ್ದು, ಮತ್ತೆ ಅಲ್ಪಾವಧಿ ಬೆಳೆ ಮುಖ್ಯವಾಗಿ ಅಂದ್ರೆ ಕಡಿಮೆ ಅವಧಿಯಲ್ಲಿ ಬರುವಂತಹ ಬೆಳೆ, ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ, ಮತ್ತೆ ಈ ಬರ ಸಹಿಷ್ಣುತೆ ಇರುವಂತಹ ಬೆಳೆಗಳು, ಇನ್ನೊಂದೇನೆಂದ್ರೆ ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಂಡು ಬೆಳೆಯುವಂತಹ ಬೆಳೆಗಳು. ಈಗ ಮುಖ್ಯವಾಗಿ ನೋಡಿದ್ರೆ ಭತ್ತ ಮತ್ತೆ ಗೋಧಿ ವಾತಾವರಣಕ್ಕೆ ಸ್ವಲ್ಪ ಏರುಪೇರಾದ್ರೆ, ಈಗ ನಾವು ವಾತಾವರಣದಲ್ಲಿ ಹವಾಮಾನ ವೈಪರೀತ್ಯ ನೋಡ್ತಾ ಇದ್ದೇವೆ, ಹೆಚ್ಚು ಬಿಸಿಲು, ಮಳೆ, ಚಳಿ ಎಲ್ಲದಕ್ಕೂ ಹೊಂದ್ಕೊಂಡು ಬೆಳೆಯುವಂತ ಬೆಳೆಗಳಿವು. ಹಾಗಾಗಿ ಇನ್ನೊಂದು 2 ಡಿಗ್ರಿ ಟೆಂಪರೇಚರ್ ಏನಾದರೂ ಹೆಚ್ಚಿಗೆ ಆದ್ರೆ ಗೋಧಿ ಆಗಲಿ ಭತ್ತ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಸಿರಿಧಾನ್ಯಗಳೊಂದು ವೈಶಿಷ್ಟ್ಯ ಧಾನ್ಯ ಅಂತ ಹೇಳಬಹುದು. ಮತ್ತೆ ಇನ್ನೊಂದು ಅಂದ್ರೆ ಇವಕ್ಕೆ ಕೀಟ ಮತ್ತು ರೋಗ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರುವಂತಹ ಬೆಳೆಗಳಿವು. ಮತ್ತೆ ಉತ್ಪಾದನಾ ವೆಚ್ಚ ಕಡಿಮೆ ಅಂದ್ರೆ ಇವಕ್ಕೇನು ಹೆಚ್ಚಿನ ಗೊಬ್ಬರದ ಅಬ್ಬರ ಇಲ್ಲ, ಫಲವತ್ತಾದ ಭೂಮಿ ಬೇಕಿಲ್ಲ, ನೀರಿನ ಅವಶ್ಯಕತೆ ಇಲ್ಲ, ಮತ್ತೆ ಕೀಟ ರೋಗ ಕಡಿಮೆ, ಹೀಗಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಮತ್ತೆ ಉತ್ತಮ ಇಳುವರಿ ಕೊಡುವಂತ ಪರಿಸರ ಸ್ನೇಹಿ ಬೆಳೆಗಳು, ಇದರಲ್ಲಿ ಕೂಡ ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಕಂಡುಹಿಡಿದಿದ್ದಾರೆ, ಹಾಗಾಗಿ ಇಳುವರಿ ಕೂಡ ಚೆನ್ನಾಗಿ ಬರುವಂತ ತಳಿಗಳಿವೆ. ಮತ್ತೆ ಇನ್ನೂ ಪ್ರಮುಖವಾಗಿ ಅಂತ ಹೇಳಿದ್ರೆ ಇವು ಸತ್ವಯುತ ಆಹಾರಗಳು, ಮತ್ತೆ ಗಾತ್ರದಲ್ಲಿ ಏನ ಕಿರಿದಾದ್ರೂ ಸಹಿತ ಇದು ಪೋಷಣಾ ಮೌಲ್ಯದಲ್ಲಿ ಹಿರಿಯದಂತ ಹೇಳಬಹುದು. ಇವತ್ತಿನ ನಮ್ಮ ಜೀವನ ಶೈಲಿ ಬದಲಾವಣೆಗಳಿಂದ ಬರುವಂತಹ ಅನೇಕ ಕಾಯಿಲೆಗಳಿಗೆ ಇದೊಂದು ಸೂಕ್ತ ಆಹಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಇನ್ನು ಈ ಸಿರಿಧಾನ್ಯಗಳು ಪೌಷ್ಟಿಕ ಧಾನ್ಯಗಳು ಅಂತ ಹೇಳಬಹುದು, ಈ ಸಿರಿಧಾನ್ಯಗಳಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀನಿ. ಈಗ ಈ ಸಿರಿಧಾನ್ಯಗಳಲ್ಲಿ ಗೋಧಿ ಮತ್ತೆ ಅಕ್ಕಿಗೆ ಹೋಲಿಕೆ ಮಾಡಿದಾಗ ಇದರಲ್ಲಿ ಹೇಳಿದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇದೆ, ಪ್ರಮುಖವಾಗಿ ನಾರಿನಂಶ ಇದೆ, ಮತ್ತೆ ಬಿ ಗುಂಪಿನ ಜೀವಸತ್ವಗಳು, ಅಗತ್ಯವಾಗಿ ಬೇಕಾಗುವಂತ ಅಮೈನೋ ಆಮ್ಲಗಳು, ಹಾಗೆ ಫೋಲಿಕ್ ಆಮ್ಲ ಮತ್ತೆ ಜೀವಸತ್ವ ಈ ಅಂಶಗಳು ಇದರಲ್ಲಿ ಹೆಚ್ಚಾಗಿದ್ದು ಇದು ಒಂದು ಪೌಷ್ಟಿಕ ಧಾನ್ಯ ಅಂತ ಹೇಳ್ಬೋದು. ಹಾಗೆ ಈ ಸಿರಿಧಾನ್ಯಗಳಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಲವಣಾಂಶಗಳು, ಕಬ್ಬಿಣಾಂಶ, ಮೆಗ್ನೀಷಿಯಂ, ತಾಮ್ರ, ರಂಜಕ, ಸತು, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಆದ್ರಿಂದ ಈ ಧಾನ್ಯಗಳಿಗೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಿರಿಧಾನ್ಯಗಳು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇವಕ್ಕೆ ಸೂಪರ್ ಫುಡ್ಸ್ ಅಂದ್ರೆ ಉತ್ಕೃಷ್ಟ ಆಹಾರಗಳು ಅಥವಾ ವಿಸ್ಮಯ ಧಾನ್ಯಗಳು, ಮಿರಾಕಲ್ ಸೀರಿಯಲ್ಸ್ ಅಂತ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಪೌಷ್ಟಿಕತೆಯ ದೃಷ್ಟಿಯಿಂದ ಈ ಧಾನ್ಯಗಳಿಗೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತಾ ಇದ್ದೇವೆ. ಪವಾಡ ಧಾನ್ಯಗಳು ಅಂತ ಹೇಳಬಹುದು. ಇದರಲ್ಲಿ ಗ್ಲೂಟಿನ್ ಮುಕ್ತ ಧಾನ್ಯಗಳು ಅಂದ್ರೆ ಈಗ ಗೋಧಿಯನ್ನು ಹೆಚ್ಚಾಗಿ ಬಳಸುವಂತವ್ರಿಗೆ ಗ್ಲೂಟಿನ್ ಅಂಶ ಇರೋದ್ರಿಂದ ಸಿಲಿಯಾಕ್ ಪ್ರಾಬ್ಲಮ್ ಅಂತ ಬರೋ ಸಾಧ್ಯತೆ ಇದೆ. ಆದರೆ ಅಂತವರಿಗೆ ಇದು ಒಂದು ಗ್ಲೂಟಿನ್ ಮುಕ್ತ ಧಾನ್ಯಗಳು. ಮತ್ತೆ ಇದು ಒಂದು ಕಾಲದಲ್ಲಿ ಬಡವರ ಆಹಾರ ಅಂತ ಎಲ್ಲರೂ ಇದಕ್ಕೊಂದು ಹಣೆಪಟ್ಟ ಕೊಟ್ಟಿದ್ರು. ಆದ್ರೆ ಇವತ್ತಿನ ದಿವಸದಲ್ಲಿ ಇವು ಸೂಪರ್ ಫುಡ್ಸ್ ಆಗಿ ಶ್ರೀಮಂತರ ಆಹಾರ ಆಗಿ ಪರಿವರ್ತನೆ ಆಗಿದೆ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಮಧುಮೇಹ, ಹೃದಯ ರೋಗ, ಕರಳುಬೇನೆ ಮತ್ತು ಬೊಜ್ಜು ಮತ್ತೆ ಟೆನ್ಷನ್ಸ್ ಇತ್ಯಾದಿ ಹಲವಾರು ಕಾಯಿಲೆಗಳ ಇದೆ ಅಲ್ಲ, ಅವುಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಈ ಧಾನ್ಯಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಎಷ್ಟೆಲ್ಲ ಪೌಷ್ಟಿಕಾಂಶತೆ ಇದ್ದೂ ಸಹಿತ ಇದು ಹೆಚ್ಚಿನ ಬಳಕೆ ಬರೀ ಬೆಳೆಯುವಂತ ಪ್ರದೇಶಕ್ಕೆ ಸೂಕ್ತವಾಗಿತ್ತು, ಅಲ್ಲಿಯೂ ಕೂಡ ಬೇರೆ ಬೇರೆ ಪ್ರಚಾರದ ರೀತಿ ಇರ್ಬೋದು ಅಥವಾ ಜೀವನ ಶೈಲಿ ಬದಲಾವಣೆ ಇರ್ಬೋದು ಅಥವಾ ಅವರ ಒಂದು ಆರ್ಥಿಕ ಮಟ್ಟದ ಸುಧಾರಣೆಯಲ್ಲಿರ್ಬೋದು, ಅವರು ಕೂಡ ಈ ಸಿರಿಧಾನ್ಯಗಳನ್ನ ಬಳಕೆ ಬಿಟ್ಟು ಬೇರೆ ಧಾನ್ಯಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಈ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ಸಿದ್ಧಾಹಾರ ಉತ್ಪನ್ನಗಳನ್ನು ಅಭಿವೃದ್ಧಿಗೊಳಿಸಿ ಏನಾದ್ರೂ ಜನಪ್ರಿಯಗೊಳಿಸೋದ್ರಿಂದ ಇದ್ರ ಬಳಕೆ ಹೆಚ್ಚಿಸಿದ್ರೆ ಒಂದ್ ರೀತಿಯಿಂದ ನಮ್ಮ ರೈತರಿಗೆ ಆದಾಯ ಹೆಚ್ಚಾಗುತ್ತೆ, ಇನ್ನೊಂದು ಕಡೆ ನಮಗೆ ಪೋಷಣಾ ಸುಭದ್ರತೆ ಸಿಗುತ್ತೆ. ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಧಾನ್ಯಗಳು. ಈ ಸಿರಿಧಾನ್ಯಗಳು ಡ್ಯುಯಲ್ ಪರ್ಪಸ್ ಅಂತ ಹೇಳ್ತಾರೆ, ಫುಡ್ಗೂ ಇರ್ಬೋದು ಮತ್ತೆ ಫಾರ್ಡರ್ಗೂ ಇರ್ಬೋದು, ಅಂದ್ರೆ ಮೇವು. ಇನ್ನು ಒಂದ್ ಹೇಳಬೇಕು ಅಂತ ಹೇಳಿದ್ರೆ ಇದು ಫುಡ್ ಫಾರ್ ಕನ್ಸ್ಯೂಮರ್ಸ್, ಕಲ್ಟಿವೇಟರ್ಸ್ ಮತ್ತೆ ಎನ್ವಿರಾನ್ಮೆಂಟ್, ಅಂದ್ರೆ ಪರಿಸರ ಸ್ನೇಹಿ ಬೆಳೆಗಳು. ಮುಖ್ಯವಾಗಿ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಈ ಸಿರಿಧಾನ್ಯಗಳ ಪಾತ್ರ ಎಂತಹದ್ದು ಅಂತೀರಿ? ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ಹೇಳಬೇಕಂದ್ರೆ ಶೇಕಡಾ 10-15% ನಾರಿನಂಶ ಇರುವಂತಹ ಆಹಾರಗಳು. ಈ ನಾರಿನಂಶ ಸಣ್ಣ ಕರುಳಿನ ಕ್ರಿಯೆಗೆ ತುಂಬಾ ಸಹಕರಿಸುತ್ತದೆ. ಮತ್ತೆ ಈ ಮಲವಿಸರ್ಜನೆ ಸಮಸ್ಯೆ ಆದಂತವರಿಗೆ ಸಿರಿಧಾನ್ಯ ಒಂದು ಪೂರಕ ಆಹಾರ ಅಂತ ಹೇಳ್ಬೋದು. ಮತ್ತೆ ಮೂಲವ್ಯಾಧಿ ಬರದಂತೆ ತಡೆಗಟ್ಟಲಿಕ್ಕೆ ಸಹಕಾರಿ. ಈ ಸಿರಿಧಾನ್ಯಗಳಲ್ಲಿ ಐಸೋಫ್ಲೇವನ್ಸ್, ಲಿಗ್ನಿನ್ ಅಂತ ಒಂದು ಸಸ್ಯಜನ್ಯ ಚೋದಕಗಳಿವೆ. ಇವು ದೈಹಿಕ ಮತ್ತು ಮಾನಸಿಕ ತೊಂದರೆ ವಿರುದ್ಧ ರಕ್ಷಣೆಯನ್ನು ಕೊಡುತ್ತವೆ. ಸಿರಿಧಾನ್ಯದಲ್ಲಿ ಸಂರಕ್ಷಕ ಪೋಷಕಾಂಶಗಳಂತ ಹೇಳ್ತೀವಿ, ಅದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ನಾವೆಲ್ಲ ಕೊರೋನಾ ಟೈಮಲ್ಲಿ ನೋಡಿದ್ವಿ, ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡಲಿಕ್ಕೆ ತಾಮ್ರ ಬೇಕು, ಜಿಂಕ್ ಬೇಕು, ವಿಟಮಿನ್ ಸಿ ಬೇಕು, ಈ ತರ ಎಲ್ಲ ಕೇಳಿಬಿಟ್ವಿ. ಹಾಗಾಗಿ ಇದರಲ್ಲಿ ಹೆಚ್ಚಿನ ತಾಮ್ರ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಮ್, ಮೆಗ್ನೀಷಿಯಂ, ಕಬ್ಬಿಣಾಂಶ ಇದೆಲ್ಲ ಇರೋದ್ರಿಂದ ಇದು ರೋಗ ನಿರೋಧಕ ವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೆ ಇದನ್ನ ನಿಯಮಿತವಾಗಿ ನಾವು ಸೇವನೆ ಮಾಡೋದ್ರಿಂದ ಸೋಂಕು ರೋಗಗಳ ವಿರುದ್ಧ ರಕ್ಷಣೆ ಕೊಡುವಂಥದ್ದು. ಮತ್ತೆ ಪ್ರಮುಖವಾಗಿ ಹೇಳಬೇಕಂದ್ರೆ ನಿಧಾನವಾಗಿ ಜೀರ್ಣವಾಗಿ ಹೀರಲ್ಪಡುವಂತ ಮತ್ತು ಹಂತ ಹಂತವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತ ಗುಣ ಇದರಲ್ಲಿದೆ. ಅಂದ್ರೆ ಅದರಲ್ಲಿರುವಂತಹ ಶರ್ಕರ ಪಿಷ್ಟದ ಒಂದು ವೈಶಿಷ್ಟ್ಯತೆ. ಈ ಕಾರಣಕ್ಕೆ ಇದು ಮಧುಮೇಹದವರಿಗೆ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಅಂದ್ರೆ ಮಧುಮೇಹದಲ್ಲಿ ಮುಖ್ಯವಾಗಿ ಸಕ್ಕರೆ ಬಿಡುಗಡೆ ನಿಧಾನವಾಗಿ ಆಗುವಂತ ಆಹಾರಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಸೂಚ್ಯಾಂಕ ಕೂಡ ಈ ಸಿರಿಧಾನ್ಯಗಳಲ್ಲಿ ಕಡಿಮೆ ಇರೋದ್ರಿಂದ ಇವು ಮಧುಮೇಹ ರೋಗಿಗಳಿಗೆ ಉತ್ತಮ ಆಹಾರ ಅಂತ ಹೇಳ್ಬೋದು. ಹಸಿವನ್ನು ಹಿಂಗಿಸುವ ಸಾಮರ್ಥ್ಯ ಇರುವಂತ ಆಹಾರಗಳು. ಅದಕ್ಕೆ ನೋಡಿ, ಈಗ ಬೆಳಗ್ಗೆ ನಾವೇನಾದ್ರೂ ಉಪ್ಪಿಟ್ಟು ಅಥವಾ ಪುಲಾವ್ ಇದನ್ನ ತಿಂದು ಹೋದಂತವರೆಗೂ, ಎರಡು ರಾಗಿ ಮುದ್ದೆ ತಿಂದು ಹೋದಂತವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ರಾಗಿ ಮುದ್ದೆ ತಿಂದು ಹೋದಂತವ್ರಿಗೆ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಅವ್ರಿಗೆ ಬೇಗನೆ ಹಸಿವು ಆಗೋದಿಲ್ಲ, ಸುಸ್ತಾಗಲ್ಲ, ಅವರ ಕೆಲಸ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬಹುದು. ಆದ್ರೆ ಇದೇ ಅಕ್ಕಿಯಿಂದ ತಯಾರಿಸಿದಂತ ಆಹಾರಗಳು ಬೇಗ ಜೀರ್ಣ ಆಗೋದ್ರಿಂದ ನಮಗೆ ಬೇಗ ಹಸಿವಿನ ಅನುಭವ ಆಗ್ತದೆ. ಯಾವಾಗ ನಮಗೆ ಹೆಚ್ಚು ಹಸಿವಿನ ಅನುಭವ ಆಗುತ್ತೆ ಅವಾಗ ನಾವು ಹೆಚ್ಚು ಆಹಾರವನ್ನು ತೆಗೆದುಕೊಳ್ತೀವಿ, ಇದು ಬೊಜ್ಜುಳ್ಳವರಿಗೂ ಸಮಸ್ಯೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಿರಿಧಾನ್ಯಗಳಲ್ಲಿ ಇಷ್ಟೆಲ್ಲಾ ವೈಶಿಷ್ಟ್ಯಗಳಿದ್ರೂ ಕೂಡ ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಅಂತೀರಿ? ಬಳಕೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಮೊದಲನೇದಾಗಿ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಅಕ್ಕಿ ಮತ್ತೆ ಗೋಧಿಯನ್ನ ಕೊಡೋದಕ್ಕೆ ಪ್ರಾರಂಭವಾದ ನಂತರ ಸಿರಿಧಾನ್ಯಗಳ ಬಳಕೆ ಕಡಿಮೆ ಆಯ್ತಂತ ಹೇಳ್ಬೋದು. ಎರಡನೇದಾಗಿ ಈ ಸಿರಿಧಾನ್ಯಗಳಲ್ಲಿ ರಾಗಿ, ಜೋಳ, ಸಜ್ಜೆ ಇವು ಮೂರನ್ನ ನೇರವಾಗಿ ಹಿಟ್ಟನ್ನು ಮಾಡ್ಕೊಳ್ಬಹುದು. ಆದ್ರೆ ಉಳಿದಂತ ಮೈನರ್ ಮಿಲೆಟ್ಸ್ ಅಂತ ಹೇಳಿದ್ನಲ್ಲ, ನವಣೆ, ಸಾಮೆ, ಬರಗು, ಹಾರ್ಕ, ಊದ್ಲು, ಇವುಗಳನ್ನ ನಾವು ಅಕ್ಕಿಯಾಗಿ ಮಾರ್ಪಡಿಸ್ಬೇಕಂದ್ರೆ ಭತ್ತದಿಂದ ಹೇಗೆ ಅಕ್ಕಿ ಮಾಡ್ತೇವೋ ಅದೇ ತರ ಮೇಲಿನ ಸಿಪ್ಪೆ ಇರೋದನ್ನ ತೆಗೆದು ಅಕ್ಕಿ ರೂಪದಲ್ಲಿ ಮಾಡ್ಬೇಕು. ಇದನ್ನ ಮಾಡುವಂತ ಶ್ರಮದಾಯಕ, ಮೊದಲಿನಿಂದಲೂ ಇದನ್ನ ಕುಟ್ಟಿ ಬೀಸಿ ಮಾಡುವಂತ ಪ್ರಕ್ರಿಯೆ ಇತ್ತು. ಇತ್ತೀಚೆಗೆ ಇದೆಲ್ಲ ಶ್ರಮದಾಯಕ ಆಗಿರೋದ್ರಿಂದ ಇದನ್ನ ಬಳಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದಕ್ಕೆ ಸೂಕ್ತವಾದಂತ ಮಷಿನರಿಗಳು, ಯಾಂತ್ರೀಕರಣ ಬೇಗನೆ ಆಗ್ಲಿಲ್ಲ. ಮೂರನೇದಾಗಿ ಇದರಲ್ಲಿ ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತ ತಳಿಗಳ ಅಭಿವೃದ್ಧಿ ಆಗ್ಲೇ ಇಲ್ಲ. ಮತ್ತೆ ನೀರಾವರಿ ಪದ್ಧತಿಗೆ ಯಾವಾಗ ನಾವು ಹೆಚ್ಚು ಗಮನ ಹರಿಸಿದ್ವೋ ಆವಾಗ ಖುಷ್ಕಿ ಪ್ರದೇಶದಲ್ಲೇ ಬೆಳೆಯುವಂತ ಆಹಾರಗಳ ಪದ್ಧತಿ ಕೈಬಿಟ್ಟೋದು ಅಂತ ಹೇಳ್ಬೋದು. ಜೊತೆಗೆ ಇದರದ ಇಳುವರಿ ಕಡಿಮೆ, ಬೇಡಿಕೆ ಕಡಿಮೆ ಇತ್ತು, ಇದರ ಪೋಷಣಾ ಮಹತ್ವ ಇದೆ, ಅದರದ ಪ್ರಚಾರ ಆಗದೆ ಇರೋದಂತು, ಸೂಕ್ತ ಮಾರುಕಟ್ಟೆ ಸಿಗದೆ ಇರೋದು, ಇವೆಲ್ಲ ಸಿರಿಧಾನ್ಯಗಳು ಬೆಳೆಗಾರರಿಂದ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳು ಇದಾವೆ ಅಂತೀರಿ? ಅದರಲ್ಲಿ ಮುಖ್ಯವಾಗಿ ಈ ಸಸ್ಯಜನ್ಯ ರಾಸಾಯನಿಕಗಳು ಮತ್ತು ಔಷಧೀಯ ಪೋಷಕಾಂಶಗಳ ಇದರಲ್ಲಿ ಪಾಲಿಫಿನಾಲ್ಸ್ ಅಂತ ಇದೆ. ಇದು ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆಯೊಡೆಯುವಂಥದ್ದು, ಮತ್ತೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿ, ಹಾಗೆ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವಂತಹ ಶಕ್ತಿ, ಅಂದ್ರೆ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಗೆ ಮಾಡುವಂಥದ್ದು, ಮತ್ತೆ ಉತ್ಕರ್ಷಣ ವಿರುದ್ಧ ರಕ್ಷಣೆ ನೀಡುವ ಮೂಲಕ ನಮ್ಮ ಹೃದಯ ರೋಗಗಳಿಗೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಫೈಟೋಸ್ಟೆರಾಲ್ಸ್ ಅಂತ ಹೇಳ್ತೀವಿ, ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುವಂಥದ್ದು. ಯಾವಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಆಗ ನಮಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂತ ಸಾಧ್ಯತೆ ಜಾಸ್ತಿ. ಇನ್ನೊಂದು ಸಪೋನಿನ್ಸ್ ಅಂತ ಹೇಳ್ತೀವಿ, ಅದು ಕೂಡ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಇದರಲ್ಲಿರುವಂತ ಫೈಟೋ ಈಸ್ಟ್ರೋಜನ್ಗಳು, ಇತ್ತೀಚೆಗೆ ನಾವು ಸ್ತನ ಕ್ಯಾನ್ಸರ್ ತುಂಬಾ ಕೇಳ್ತಾ ಇದ್ದೀವಿ, ಸ್ತನ ಕ್ಯಾನ್ಸರ್ ಉಂಟಾಗದಂತೆ ತಡಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಈ ಚೋದಕ ಸ್ರವಿಕೆಗಳ ವ್ಯತ್ಯಯದಿಂದ ತಲೆದೂರುವಂತ ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ವಿರುದ್ಧ ರಕ್ಷಣೆ ನೀಡುವಂತದ್ದು ಈ ಫೈಟೋ ಈಸ್ಟ್ರೋಜನ್ಗಳು. ಮತ್ತೆ ಇದರಲ್ಲಿ ಫೈಟಿಕ್ ಆಮ್ಲ ಇದೆ, ಈ ಫೈಟಿಕ್ ಆಮ್ಲ ಉತ್ಕರ್ಷಣೆ ವಿರುದ್ಧ ರಕ್ಷಣೆ ನೀಡುವುದರ ಮೂಲಕ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಅಂದ್ರೆ ಅಕಾಲಿಕ ಮುಪ್ಪಾಗಿರ್ಬೋದು ಮತ್ತೆ ಈ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳನ್ನ ಇದು ಕಡಿಮೆ ಮಾಡುವಂತದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಹೇಳಿದಂಗೆ ನಾರಿನಂಶ. ನಾರಿನಂಶ ಏನಂದ್ರೆ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುವಂತದ್ದು, ಮತ್ತೆ ಜೀರ್ಣ ರಸದೊಂದಿಗೆ ಆಹಾರ ಸಂಪರ್ಕ ನಿಧಾನಗೊಳಿಸುತ್ತದೆ. ಅಂದ್ರೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ದೇಹದಲ್ಲಿ ಚೆನ್ನಾಗಿ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು. ಇನ್ನೊಂದು ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡಿ ಮತ್ತೆ ಹತೋಟಿಯಲ್ಲಿ ಇಡ್ಲಿಕ್ಕೆ ಇವು ಸಹಕಾರಿ. ಅದೇ ರೀತಿಯಾಗಿ ಈ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ಆಹಾರವನ್ನು ಸೇವಿಸಿದಂತ ಸಂತೃಪ್ತ ಭಾವನೆ ಅಂದ್ರೆ ಹೊಟ್ಟೆ ತುಂಬಿದ ಅನುಭವ ಅನ್ನು ಕೊಡ್ಲಿಕ್ಕೆ ನಾರಿನಂಶ ಸಹಕಾರಿ, ಮತ್ತೆ ಮಲಬದ್ಧತೆ ಮತ್ತೆ ಮೂಲವ್ಯಾಧಿ ವಿರುದ್ಧ ರಕ್ಷಣೆ ನೀಡಲಿಕ್ಕೆ ಇದರಲ್ಲಿಂತ ನಾರಿನಂಶ ಸಹಕಾರಿ ಅಂತ ಹೇಳಬಹುದು. ವಿವಿಧ ರೀತಿಯ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಯ ತಂತ್ರಜ್ಞಾನ ಹೇಗಿದೆ ಈ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ? ಇತ್ತೀಚಿನ ದಿನಗಳಲ್ಲಿ ಅಕ್ಕಿ ರೀತಿಯಲ್ಲಿ ಸಿರಿಧಾನ್ಯಗಳನ್ನು ಸಹ ಹೊಟ್ಟು ತೆಗೆಯುವಂತಹ ಹೊಸ ಹೊಸ ತಂತ್ರಜ್ಞಾನ ಸುಲಭವಾಗಿ ನಮಗೆಲ್ಲರಿಗೂ ಉಪಯೋಗಿಸಲಿಕ್ಕೆ ಸಾಧ್ಯವಿದೆ. ಯಂತ್ರಗಳು ಬಂದಿದೆ, ಮತ್ತೆ ಅದಕ್ಕೆ ನೀಡುವಂತ ತರಬೇತಿಗಳು ಕೂಡ ಇದೆ. ಇದನ್ನ ಬರೀ ಅಕ್ಕಿ ರೂಪದಲ್ಲೆಲ್ಲ ಇದನ್ನ ಅರಳು ಮಾಡ್ಕೋಬಹುದು. ನಾವು ಪಾಪ್ಕಾರ್ನ್ ಅಂತ ಹೆಂಗ್ ಹೇಳ್ತೀವಿ, ಈಗೆಲ್ಲ ಪ್ರಚಲಿತ ಇರುತ್ತ, ಅದೇ ತರ ಎಲ್ಲಾ ಸಿರಿಧಾನ್ಯಗಳಿಂದ ನಾವು ಅರಳು ಮಾಡಬಹುದು. ಮತ್ತೆ ಇಡ್ಲಿ ದೋಸೆಗೆ ಹುದುಗ್ ಬರ್ಸುವಂತೆ ಫರ್ಮೆಂಟೇಷನ್ ಅಂತ ಅದು ಮಾಡಬಹುದು. ಮತ್ತೆ ಮಾಲ್ಟ್ ತಯಾರಿಸಬಹುದು, ಅಂದ್ರೆ ಮೊಳಕೆ ಕಟ್ಟಿ ಅದನ್ನ ಹುರಿದು ಪುಡಿ ಮಾಡುವಂತದ್ದು, ಈ ರೀತಿ ಮಾಡೋದು. ಮತ್ತೆ ಇದನ್ನ ಇತರೆ ಧಾನ್ಯದೊಳಗೆ ಮಿಶ್ರಣ ಮಾಡುವಂತದ್ದು, ಅಂದ್ರೆ ಈ ಸಿರಿಧಾನ್ಯಗಳನ್ನ ಬೇರೆ ಬೇರೆ ಧಾನ್ಯಗಳ ಜೊತೆಗೆ, ಅಂದ್ರೆ ಈ ಸೋಯಾಬೀನ್ ಇರ್ಬೋದು, ವಿವಿಧ ಬೇಳೆಕಾಳುಗಳಿರ್ಬೋದು, ಚಿಯಾ ಇರ್ಬೋದು, ಆಮೇಲೆ ಗ್ರೇನ್ ಎಂಬರ ಅಂತ ಇರ್ಬೋದು, ಇದ್ರ ಜೊತೆಗಳನ್ನ ಸೇರಿಸಿ ಮಿಶ್ರಣ ಮಾಡಿ ಪುಡಿಯನ್ನು ತಯಾರಿಸೋದು. ಇದ್ರ ಜೊತೆಗೆ ಬಳಕೆಗೆ ಸಿದ್ಧವಾಗಿರುವಂತಹ ಆಹಾರಗಳು, ಈ ದೋಸಾ ಮಿಕ್ಸ್ ಅಂತ ಹೇಳ್ತೀವಿ, ಪಾಯಸ ಮಿಕ್ಸ್ ಆ ತರದ್ದು, ಮತ್ತೆ ಸೇವಿಸಲು ಸಿದ್ಧವಾಗಿರುವಂತಹ ಆಹಾರಗಳು, ಈ ಕುರುಕುರುಗಳನ್ನ ನಾವು ಸಿರಿಧಾನ್ಯಗಳಿಂದ ಕೂಡ ಮಾಡಬಹುದು. ಆ ತರದ ಆಹಾರಗಳನ್ನ ತಯಾರು ಮಾಡಬಹುದು, ರೆಡಿ ಟು ಈಟ್ ಅಂತ ಹೇಳ್ತೀವಿ, ಅದು ಕೂಡ ತಿನ್ನೋದಕ್ಕೆ ಸಿದ್ಧವಾಗಿರುವಂತಹ ಆಹಾರಗಳನ್ನು. ಈ ಸಿರಿಧಾನ್ಯಗಳನ್ನ ನಾವು ಯಾವ್ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅಂತೀರಿ? ಸಂಸ್ಕರಣ ವಿಧಾನ ಅಂದ್ರೆ ಪಾಲಿಶ್ ಮಾಡೋದಿರ್ಬೋದು, ಹೊಟ್ಟು ತೆಗೆಯೋದು, ಮೊಳಕೆ ಬರ್ಸೋದು, ಅರಳು ಮಾಡೋದು, ಹುರಿಯೋದು, ಮತ್ತೆ ಸಿದ್ಧವಾದ ಆಹಾರ ತಯಾರು ಮಾಡೋದು. ಅಂದ್ರೆ ಇದಕ್ಕೆ ವೈವಿಧ್ಯಮಯವಾಗಿ, ಈಗ ನಾವು ಅಕ್ಕಿಯಿಂದ ನೋಡ್ತೇವಲ್ಲ ಅವಲಕ್ಕಿ, ಅದೇ ತರ ಎಲ್ಲಾ ಸಿರಿಧಾನ್ಯಗಳಿಂದ ಅವಲಕ್ಕಿ ಮಾಡ್ಕೊಳ್ಬಹುದು. ರವೆ ಮಾಡ್ಕೋಬಹುದು, ಇಡ್ಲಿ ರವೆ, ಪಾಲಿಶ್ ಕಾಳುಗಳನ್ನು ಮಾಡ್ಕೋಬಹುದು, ಹಿಟ್ಟು ಮಾಡಬಹುದು, ಮತ್ತೆ ಶಾವ್ಗೆ ಕೂಡ ಮಾಡ್ಕೋಬಹುದು. ದೋಸೆ, ಬ್ರೆಡ್, ಬಿಸ್ಕತ್ತು, ಹಪ್ಪಳ, ಸಂಡಿಗೆ, ಹಲ್ವಾ, ಕರಿದ ಪದಾರ್ಥಗಳನ್ನ ಈ ಸಿರಿಧಾನ್ಯಗಳಿಂದ ಮಾಡ್ಕೊಳ್ಬಹುದು. ದಿನನಿತ್ಯ ವೈವಿಧ್ಯಮಯವಾಗಿ ಬಳಕೆ ಮಾಡ್ಕೋಬಹುದು. ಈಗ ಚಕ್ಲಿ, ದೋಸೆ, ಇಡ್ಲಿ, ರೊಟ್ಟಿ, ಪೊಂಗಲ್, ಮುದ್ದೆ, ಇವನ್ನೆಲ್ಲ ಸಿರಿಧಾನ್ಯದಿಂದ ಮಾಡಬಹುದು. ಗೃಹ ಬಳಕೆಗೆ ಮತ್ತೆ ಆದಾಯೋತ್ಪನ್ನ ಚಟುವಟಿಕೆಯಾಗಿ ನಾವು ಮಾಡ್ಕೊಳ್ಬಹುದು. ಹಿರಿಯರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಕೌಶಲ್ಯ ಇದೆ, ಅದನ್ನ ಇವತ್ತಿನ ದಿವಸ ನಾವು ಬಳಕೆ ಮಾಡಿಕೊಂಡು ಮುನ್ನೆಲೆಗೆ ತರುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಪಾರಂಪರಿಕ ಜ್ಞಾನವನ್ನು ಇವತ್ತಿನ ದಿವಸ ನಾವೇನು ಬಳಕೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇವತ್ತಿನ ಜೀವನ ಶೈಲಿ ಆಧಾರಿತ ಏನ್ ಕಾಯಿಲೆಗಳನ್ನು ಅವ್ರಿಗೆ ಬಂದಿರಲಿಲ್ಲ, ಮತ್ತೆ ಅವರು ದೀರ್ಘಾಯುಷಗಳಾಗಿ ಬಾಳಿದ್ರು. ಅವರ ಆರೋಗ್ಯದ ಗುಟ್ಟು ಈ ಸಿರಿಧಾನ್ಯಗಳ ಬಳಕೆ ಅಂತಾನೆ ಹೇಳಬಹುದು. ಮತ್ತೆ ಅಷ್ಟೇ ಅಲ್ಲ, ಸಿರಿಧಾನ್ಯಗಳನ್ನ ತಯಾರಿಸುವಂತ ಆಹಾರ ಕ್ರಮಗಳು ಕೂಡ ಬಹಳ ಮಹತ್ವದ ಅಂತ ಹೇಳಬಹುದು. ಅವನ್ನು ಕೂಡ ನಾವಿವತ್ತು ಡಾಕ್ಯುಮೆಂಟ್ ಮಾಡಿ ಅದನ್ನ ಮುನ್ನೆಲೆಗೆ ತರುವಂತಹ ಕೆಲಸ ಆಗ್ಬೇಕಾಗಿದೆ. ಇದರಿಂದ ಶಿಶು ಆಹಾರ ಮಾಡಬಹುದು, ಮತ್ತೆ ಆರೋಗ್ಯ ಮತ್ತು ಪಥ್ಯದ ಆಹಾರ, ಅಂದ್ರೆ ಈ ಡಯಾಬಿಟಿಸ್ ಫುಡ್ ಇರ್ಬೋದು, ಸ್ಪೋರ್ಟ್ಸ್ ಫುಡ್ ಇರ್ಬೋದು, ಹೈ ಫೈಬರ್ ಡಯಟ್ ಅಂತ ಹೇಳ್ತಾರೆ, ಅಂದ್ರೆ ನಾರಿನಂಶ ಜಾಸ್ತಿ ಇರುವಂತವ್ರಿಗೆ ಬೊಜ್ಜುಳ್ಳವರಿಗೆ ಬೇಕಾಗುವಂತಹ ಆಹಾರ ಇರ್ಬೋದು, ಶಕ್ತಿವರ್ಧಕ ಆಹಾರ, ಅಂದ್ರೆ ಈಗ ತೂಕ ಕಡಿಮೆ ಇರುತ್ತೆ ಅವ್ರಿಗೆ ತೂಕ ಹೆಚ್ಚಿಸ್ಕೊಳ್ಳೋಗಬೇಕಂತ ಶಕ್ತಿವರ್ಧಕ ಆಹಾರ ಇರ್ಬೋದು. ಮತ್ತೆ ದಿಢೀರ್ ಮಿಶ್ರಣ, ಅಂದ್ರೆ ಈಗ ದೋಸೆ ನೆನೆ ಇಟ್ಟು ಮಾಡುವಂತ ವ್ಯವಧಾನ ಯಾರಿಗಿಲ್ಲ, ಸಮಯದ ಅಭಾವ, ಮತ್ತೆ ಹೆಚ್ಚು ಗೃಹಿಣಿಯರು ಕೆಲಸ ನಿಮಿತ್ತ ಹೊರಗಡೆ ಹೋಗೋದ್ರಿಂದ, ಮತ್ತೆ ಬೇರೆ ಬೇರೆ ಪ್ರಾಂತದಲ್ಲಿ ಕೆಲಸಗಳನ್ನು ಮಾಡುವಂತವ್ರಿಗೆ ಈ ದಿಢೀರ್ ಮಿಶ್ರಣಗಳು, ಪಾಸ್ತಾ, ಅಂದ್ರೆ ನಾವು ಪರದೇಶದ ಆಹಾರ ತಿಂದ್ರು ಕೂಡ ಅದರಲ್ಲಿ ನಮ್ಮ ಸಿರಿಧಾನ್ಯ ಬಳಕೆ ಮಾಡ್ಕೊಂಡು ಮಾಡುವಂತ ಪಾಸ್ತಾಗಳನ್ನು ತಯಾರು ಮಾಡ್ಕೋಬಹುದು. ವಿಶೇಷ ಆಹಾರಗಳು ಮತ್ತೆ ಆರೋಗ್ಯಕರ ಬೇಕರಿ ಪದಾರ್ಥಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಸಿರಿಧಾನ್ಯನ ಬಳಕೆ ಮಾಡ್ಕೊಳ್ಬಹುದು. ಬಿಸ್ಕತ್ತು, ಕೇಕು, ವಿಶೇಷ ಬನ್ನು, ರಸ್ಕ್ ಇತ್ಯಾದಿಗಳನ್ನು ನಾವು ಮಾಡ್ಕೋಬಹುದು. ಇನ್ನ ಈ ಬೇಕರಿನಲ್ಲಿ ಈ ಸಿರಿಧಾನ್ಯಗಳನ್ನ ಯಾವ್ಯಾವ ಪದಾರ್ಥಗಳನ್ನ ತಯಾರು ಮಾಡ್ಕೋಬಹುದು? ಸಿರಿಧಾನ್ಯಗಳನ್ನ ಬೇಕರಿ ಪದಾರ್ಥದಲ್ಲಿ ಮೈದಾಗೆ ಬದಲಾಗಿ ಬಳಕೆ ಮಾಡಬೇಕು. ಆಗ ಇದರಲ್ಲಿ ಕೆಲವೊಂದು ಬೇಕರಿಯಲ್ಲಿ ಬಳಕೆ ಮಾಡುವಂತದ್ದು ವನಸ್ಪತಿಗಳಿರ್ಬೋದು, ಮತ್ತೆ ಅಲ್ಲಿ ಮಾಡುವಂತ ಮೈದಾ ಹಿಟ್ಟಿನ ಬದಲಾಗಿ, ಮತ್ತೆ ಇದರಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಬಿಟ್ಟು ಇದನ್ನ ಬಿಸ್ಕೇತು, ಕೇಕು, ವಿಶೇಷ ಬನ್ನು, ರಸ್ಕ್ ಅನ್ನ ಶೇಕಡ 40% ವರೆಗೂ ಸಿರಿಧಾನ್ಯ ಹಾಕಿ ಬಳಕೆ ಮಾಡ್ಕೊಳ್ಬಹುದು. ಇನ್ನು 100% ಮಾಡುವಂತ ತಾಂತ್ರಿಕತೆನೂ ಕೂಡ ಇವಾಗ ಬಂದಿದೆ. ಹೀಗೆ ಬಳಸೋದ್ರಿಂದ ಬೇಕರಿ ಪದಾರ್ಥವನ್ನು ನಾವು ಸುಲಭವಾಗಿ ಜೀರ್ಣವಾಗೋದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕ ಒದಗಿಸೋದ್ರ ಜೊತೆಗೆ ಶೇಖರಣ ಕಾಲ ಹೆಚ್ಚಿಸಿ ಬೆಲೆಯಲ್ಲಿ ಕೂಡ ಕೈಗೆಟಕುವ ರೀತಿಯಲ್ಲಿ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕೃಷಿ ವಿಶ್ವದಲ್ಲ ಬೆಂಗಳೂರಿನಲ್ಲಿ ಬಿಸ್ಕತ್ಗಳನ್ನು ಮಾಡಿ ಅದನ್ನು ಕೂಡ ಉದ್ಯಮಿಗಳಿಗೆ ಅದನ್ನ ತಲುಪಿಸಿದ್ದಾರೆ. ಈ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ವೈದ್ಯಕೀಯವಾಗಿ ಬೇಕಾಗುವಂತ ಮೂರನೇ ಒಂದು ಭಾಗ ನಾರಿನಂಶನು ಕೂಡ ಈ ಸುಲಭವಾಗಿ ಬಿಸ್ಕೆಟ್ಗಳಲ್ಲಿ 5 ಬಿಸ್ಕೆಟ್ಟು ಅಥವಾ 2 ತುಣುಕು ಬ್ರೆಡ್ಡು ಅಥವಾ 1 ಕಪ್ ಕೇಕ್ನಿಂದ ನಾವು ಒದಗಿಸಬಹುದಾಗಿದೆ. ಮತ್ತೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ನೀರು ಹೀರಿಕೊಳ್ಳೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ಯಾಲೋರಿ ಪ್ರಮಾಣ ಕೂಡ ಕಡಿಮೆ ಆಗ್ತದೆ, ಮತ್ತೆ ಬೇಕರಿ ಪದಾರ್ಥಗಳಲ್ಲಿ ಒದಗಿಸುವಂತಹ ಗ್ಲೂಕೋಸ್ ಕಡಿಮೆ ಆಗುತ್ತೆ, ಮತ್ತೆ ಬೇಕರಿ ತಿನಿಸುಗಳಲ್ಲಿ ಬಳಸುವ ಘನ ಕೊಬ್ಬಿನ ಸ್ವಲ್ಪ ಕಡಿಮೆ ಆಗಿ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡುತ್ತದೆ. ಸೊ ಹಾಗಾಗಿ ಅಗತ್ಯವಾದ ಲವಣಾಂಶ ಮತ್ತು ಕಬ್ಬಿಣಾಂಶ ರಕ್ತಹೀನತೆಗೆ ನಿಯಂತ್ರಣಕ್ಕಾಗಿ ಕೂಡ ಇದನ್ನ ಬಳಕೆ ಮಾಡಬಹುದಾಗಿದೆ. ಇನ್ನು ನಮ್ಮ ರೈತರು ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕೃಷಿ ಇಲಾಖೆ ಕೂಡ ರೈತ ಸಿರಿ ಅಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಪ್ರೋತ್ಸಾಹ ಕೊಡ್ತಾ ಇದೆ. ಜೊತೆಗೆ ಅವರು ಕೆಲವೊಂದು ಸ್ವಸಹಾಯ ಸಂಘಗಳನ್ನು, ರೈತ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಇವತ್ತು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇವರು ಈ ಸಿರಿಧಾನ್ಯ ಆಧಾರಿತ ಉದ್ದಿಮೆಗಳನ್ನು ಯಾವ ರೀತಿ ಮಾಡ್ಕೋಬಹುದು ಅಂತೇಳಿ. ಮುಖ್ಯವಾಗಿ ರೈತರು ಸಿರಿಧಾನ್ಯಗಳನ್ನು ಬೆಳೆದು ಕಾಳುಗಳನ್ನು ಮಾರಾಟ ಮಾಡಿಬಿಡ್ತಾರೆ. ಅದರ ಬದಲಾಗಿ ಅವರು ಯೋಜನೆಗಳ ಮುಖಾಂತರ ಯಂತ್ರಗಳನ್ನು ಪರ್ಚೇಸ್ ಮಾಡಿಕೊಂಡು ಸ್ವತಃ ಒಂದು ಗಿರಣಿ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನು ಸಿರಿಧಾನ್ಯಗಳನ್ನು ಅಕ್ಕಿ ಮಾಡಿಬಿಟ್ಟು ಮಾರಾಟ ಮಾಡಿದರೆ ಜಾಸ್ತಿ ಅವರಿಗೆ ಲಾಭಾಂಶ ಇದೆ. ಮತ್ತು ಈ ಸ್ವಸಹಾಯ ಸಂಘಗಳಲ್ಲಿ ಈ ಸಿರಿಧಾನ್ಯಗಳಿಂದ ತಯಾರಿ ಮಾಡಬಹುದಾದಂಥ ಮಾಲ್ಟ್ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಡಯಾಬಿಟಿಸ್ ಮಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಮಿಕ್ಸ್ ಇರ್ಬೋದು, ಈ ಥರದ ಧಾನ್ಯಗಳನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಆದಾಯೋತ್ಪನ್ನ ಚಟುವಟಿಕೆ ಮಾಡಿಕೊಂಡು ಆದಾಯನ ಗಳಿಸ್ಬೋದು. ಮತ್ತು ಇದಕ್ಕೆ ಮುಖ್ಯವಾಗಿ 4 M ಅಂತ ಹೇಳ್ತೀವಿ, ಮನಿ, ಮಷಿನರಿ, ಮಾರ್ಕೆಟ್, ಮ್ಯಾನ್ ಪವರ್. ಸೊ ಮ್ಯಾನ್ ಪವರ್ ಅಂದರೆ ಈ ಸ್ವಸಹಾಯ ಸಂಘದವರು ಇರ್ತಾರೆ. ಮನಿ ಅಂತಂದರೆ ದುಡ್ಡಿಗಾಗಿ ಈಗ ಸಾಕಷ್ಟು ಯೋಜನೆಗಳಿದೆ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಇರ್ಬೋದು, ಅಥವಾ MSME ಇರ್ಬೋದು, ಕೌಶಲ್ಯ ಅಭಿವೃದ್ಧಿ ಇದು ಇರ್ಬೋದು, ಸಾಕಷ್ಟು ಈಗ ನಬಾರ್ಡ್ ಇರ್ಬೋದು, ಹಾಗಾಗಿ ಅವರಿಗೆ ಸಾಕಷ್ಟು ಇಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಇದೆ. ಇದಕ್ಕೆ ಬೇಕಾಗುವಂಥ ಮಷಿನರಿಗಳನ್ನು ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸಾಕಷ್ಟು ಇಲಾಖೆಗಳಿದೆ, ಅದಕ್ಕೆ ತಂತ್ರಜ್ಞಾನ ಕೊಡ್ತಾರೆ. ಮತ್ತು ಮಾರುಕಟ್ಟೆ, ಪ್ರತಿಯೊಂದು ಉತ್ಪನ್ನಕ್ಕೂ ಒಂದೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು. ಎಲ್ಲದಕ್ಕೂ ನಾವು TV ಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು ಅಂತಲೂ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಹರಡೋದಿರ್ಬೋದು, ಅಥವಾ ನಾವು ಅದನ್ನು ಯಾವ ರೀತಿಯಾಗಿ ಮಾರುಕಟ್ಟೆ ಮಾಡ್ತೀವಿ ಅನ್ನೋದನ್ನು ಯೋಚನೆ ನಮ್ಮ ವೈಯಕ್ತಿಕವಾಗಿರ್ತದೆ. ಆ ಒಂದು ಪದಾರ್ಥಕ್ಕೆ ಅನುಗುಣವಾಗಿರುತ್ತೆ, ಮತ್ತು ಅದು ಎಲ್ಲಿ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕನ್ನೋದ್ರ ಮೇಲೆ ಪ್ಯಾಕೇಜಿಂಗ್ ಮೇಲೂ ಅವಲಂಬನೆ ಇರುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದರೆ ಒಂದು ಪದಾರ್ಥವನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಅದಕ್ಕೆ ಸೂಕ್ತವಾದಂಥ ಪ್ಯಾಕೇಜಿಂಗ್ ಮಾಡಬೇಕು, ಲೇಬಲ್ ಇರಬೇಕು, ಮತ್ತು ಅದಕ್ಕೆ FSSAI ಲೈಸೆನ್ಸ್ ಇರಬೇಕು, ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ತಂತ್ರಜ್ಞಾನ ಎಲ್ಲೆಲ್ಲಿ ಲಭ್ಯವಾಗುತ್ತೆ ಅಂತ ಮೊದಲು ಅವರಿಗೆ ವೈಯಕ್ತಿಕವಾಗಿ ಇರುವಂತಹ ಕೌಶಲ್ಯನೇ ಹೆಚ್ಚು ಮುಂದುವರಿಸಿಕೊಂಡು ಹೋಗಿ ಅದನ್ನು ಪದಾರ್ಥ ರೂಪಕ್ಕೆ ತಂದು ಮಾಡುವಂತ ಸಾಧ್ಯತೆ ಇದೆ. ಈಗ ನಮ್ಮ ಮನೆಯಲ್ಲಿ ಮೊದಲಿಂದ ಮಾಡುವಂತ ಪದಾರ್ಥ ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಟೈಮಲ್ಲೂ ಒಂದೇ ರೀತಿ ಬರುವಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಿಕೊಂಡು ಮಾರುಕಟ್ಟೆಗೆ ನಾವು ಬರಬಹುದು. ಒಂದು ಇನ್ನೊಂದು ಈ ಒಂದು ತಂತ್ರಜ್ಞಾನ ಹೇಳಿಕೊಡೋದಕ್ಕೆ ತಿಳಿಸಿಕೊಡೋದಕ್ಕೆ CFTRI ಮೈಸೂರಲ್ಲಿದೆ, ಮತ್ತೆ ಮೈಸೂರಲ್ಲಿ DFRL ಅಂತ ಇದೆ, ಹಾಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಮತ್ತೆ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಹೈದರಾಬಾದ್ ಮುಂತಾದ ಸಂಸ್ಥೆಗಳಲ್ಲಿ ನಮಗೆ ಸಿರಿಧಾನ್ಯಗಳೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳ ಮಾಹಿತಿನ ಸಿಗೋದ್ರ ಜೊತೆಗೆ ಅಲ್ಲಿ ತರಬೇತಿಗಳನ್ನು ಸಿಗುತ್ತೆ. ಮತ್ತೆ ಹಾಗೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಸಿರಿಧಾನ್ಯಗಳ ವೈವಿಧ್ಯಮಯ ಆಹಾರಗಳ ತಯಾರಿಕೆಗೆ ತರಬೇತಿ ಸಿಗುತ್ತೆ. ಮಿಲೆಟ್ ಕುಕ್ಕೀಸ್ ಅಂತ ಹೇಳಿದೆ, ಅದೇ ತರದ ಪದಾರ್ಥಗಳನ್ನು ಮಾಡುವಂಥ ಇಚ್ಛೆಗಳು ಉದ್ಯಮಿಗಳಿದ್ರೆ ಅದನ್ನು ಕಮರ್ಷಿಯಲೈಸೇಷನ್ ಯೋಜನೆಯಡಿ ತಂತ್ರಜ್ಞಾನ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ನಿಗದಿಪಡಿಸಿದ ಶುಲ್ಕವನ್ನು ಅಲ್ಲಿ ಕೊಟ್ಟರೆ ಅವರು ತರಬೇತಿಯ ಜೊತೆಗೆ ಅದನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾರೆ, ಅದನ್ನು ಒಂದು ಉದ್ಯಮಿಯಾಗಿ ಪರಿವರ್ತನೆ ಆಗಿ ಮಾರಾಟ ಮಾಡ್ಕೊಳ್ಬಹುದು. ಇನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯಿಂದ ನಾವು ಹೇಗೆಲ್ಲ ಮಾಡಬಹುದು ಅಂತ. ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ನಾವು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಅಂದ್ರೆ UN ಜನರಲ್ ಅಸೆಂಬ್ಲಿಯಲ್ಲಿ ಭಾರತದಿಂದ ಒಂದು ಪ್ರಾಯೋಜಿತವಾದಂತಹ ಸಿರಿಧಾನ್ಯ ವರ್ಷದ ನಿರ್ಣಯವನ್ನು ಅಂಗೀಕಾರ ಮಾಡಿ ಸುಮಾರು ಇದಕ್ಕೆ 70 ಹೆಚ್ಚು ದೇಶಗಳು ಬೆಂಬಲವನ್ನು ನೀಡಿತು. 2023 ಸಿರಿಧಾನ್ಯ ವರ್ಷ ಏನು ಆಚರಣೆ ಮಾಡ್ತಾ ಇದ್ದೇವೆ, ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಆಹಾರ ಭದ್ರತೆ ಮತ್ತು ಪೋಷಣೆಗಾಗಿ ಸಿರಿಧಾನ್ಯಗಳ ಕೊಡುಗೆ ಬಗ್ಗೆ ನಾವು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಬೇಕು. ಎರಡನೇದಾಗಿ ಈ ಸಿರಿಧಾನ್ಯಗಳ ಸುಸ್ಥಿರ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ರೈತರಿಗೆ ಮತ್ತು ಅದರಲ್ಲಿ ಭಾಗಿಯಾಗಿರುವಂಥ ಎಲ್ಲರಿಗೂ ನಾವು ಸ್ಫೂರ್ತಿ ನೀಡುವಂಥದ್ದು. ಮೂರನೇದೇನೆಂದರೆ ಸಿರಿಧಾನ್ಯಗಳ ಕುರಿತು ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ವಿಸ್ತರಣಾ ಸೇವೆಗಳನ್ನು ಹೂಡಿಕೆ ಮತ್ತು ಕೇಂದ್ರೀಕರಿಸುವುದು, ಅಂದರೆ ಈ ಸಿರಿಧಾನ್ಯಗಳನ್ನು ಬೆಳೆಸಲಿಕ್ಕೆ ನಾವು ಪ್ರಚೋದನೆ ನೀಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಪೋಷಣಾ ಮೌಲ್ಯವನ್ನು ಹೊಂದಿರುವಂಥ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ರೈತರಿಗೆ ತಲುಪಿಸುವಂಥ ಕೆಲಸ ಆಗಬೇಕಾಗಿದೆ. ಇನ್ನು ಮುಖ್ಯವಾಗಿ ಸಿರಿಧಾನ್ಯಗಳ ಒಂದು ಪ್ರಚಾರಕ್ಕೆ ಏನೆಲ್ಲ ಮಾಡಬಹುದು ಅಂತೀರಿ? ನಾವು ಮೊದಲನೇದಾಗಿ ಇದರ ಸಿರಿಧಾನ್ಯಗಳ ಕುರಿತು ಬೇಸಾಯ ಬಳಕೆ ಮತ್ತು ಮೌಲ್ಯವರ್ಧನೆ ಕುರಿತು ತರಬೇತಿ ಮತ್ತು ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ನಾವು ಬೇಕಾಗುವಂಥ ಅವರಿಗೆ ಕೌಶಲ್ಯಾಭಿವೃದ್ಧಿಗಳನ್ನು ಕೊಡುವಂಥದ್ದಾಗಬೇಕು. ಕಾರಣ ಏನಂದರೆ ಶೇಕಡ 20% ಬೆಳೆಯುವಂತ ಪ್ರದೇಶ ಶೇಕಡ 6% ಇಳಿಕೆಯಾಗಿದೆ. ಯಾಕೆಂದ್ರೆ ಈ ಪ್ರದೇಶವನ್ನ ಇತರೆ ಕಮರ್ಷಿಯಲ್ ಕ್ರಾಪ್ ಆಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಅದರದ್ದು ಜಾಗವನ್ನು ಆಕ್ರಮಿಸಿಕೊಂಡಿದೆ. ಅದನ್ನು ಮತ್ತು ಹೆಚ್ಚು ಸಿರಿಧಾನ್ಯ ಬೆಳೆಯಲಿಕ್ಕೆ ನಾವು ಉತ್ತೇಜನ ಕೊಡಬೇಕಾಗಿದೆ. ಮತ್ತೆ ಇದರದ್ದು ಪಾಕ ವಿಧಾನಗಳ ಸ್ಪರ್ಧೆ ಮತ್ತೆ ಇಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಇದನ್ನ ದಿನನಿತ್ಯ ಬಳಕೆಯಲ್ಲಿ ಮಾಡಿಕೊಳ್ಳಿಕ್ಕೆ ಪ್ರೋತ್ಸಾಹ ಕೊಡಬಹುದು. ಜೊತೆಗೆ ಕ್ವಿಜ್ ಕಾಂಪಿಟೇಷನ್ ಇಡೋದ್ರ ಮುಖಾಂತರ ಇದರ ಬಳಕೆ ಬಗ್ಗೆ ಮಕ್ಕಳಿಂದ ಹಿಡ್ಕೊಂಡು ಎಲ್ಲಾ ವಯಸ್ಸಿನವರಿಗೂ ಕೂಡ ಅದರ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು. ಮತ್ತೆ ಅಂಚೆ ಚೀಟಿ ಬಿಡುಗಡೆ ಮಾಡೋದಿರ್ಬೋದು, ಮತ್ತೆ ಸಿರಿಧಾನ್ಯ ಮೇಳ ಮಾಡೋದು. ಸಿರಿಧಾನ್ಯ ಮೇಳ ಮಾಡೋದ್ರ ಜೊತೆಗೆ ಇಲ್ಲಿ ಏನಂತಂದ್ರೆ ಬೆಳೆಯುವಂತವರು, ಬಳಕೆದಾರರು ಮತ್ತು ವಾಣಿಜ್ಯದಲ್ಲಿ ಇರುವಂತವರು ಕೂಡ ಇದರಲ್ಲಿ ಬರೋದ್ರಿಂದ ಈ ಸಿರಿಧಾನ್ಯಕ್ಕೆ ಬೇಡಿಕೆ ಬರಬಹುದು, ಮತ್ತೆ ಬಳಕೆ ಕೂಡ ಹೆಚ್ಚಿಗೆ ಆಗ್ಬೋದು. ಮತ್ತೆ ಸಿರಿಧಾನ್ಯ ಕುರಿತು ಭಾಷಣ, ಚಿತ್ರಕಲಾ ಸ್ಪರ್ಧೆ, ಮತ್ತೆ ಪತ್ರಿಕಾ ಪ್ರಕಟಣೆ, ಲೇಖನ, ಚರ್ಚಾ ಸ್ಪರ್ಧೆ, ಸೆಮಿನಾರ್ಗಳು ಇಡ್ಬೋದು. ಮತ್ತೆ ಇವತ್ತಿನ ದಿವಸ ನಾವು ನವೋದ್ಯಮಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಸೊ ಅದರಲ್ಲೂ ಕೂಡ ಹೆಚ್ಚು ಅವಕಾಶ ಕೊಡಲಿಕ್ಕೆ, ತಾಂತ್ರಿಕ ಮತ್ತು ಆರ್ಥಿಕ ಸಹಾಯ ಮಾಡಲಿಕ್ಕೆ ಕೂಡ ಸಿರಿಧಾನ್ಯ ವರ್ಷದಲ್ಲಿ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಗೊತ್ತಿದ್ದಂಗೆ ರೈಲ್ವೆಗಳಲ್ಲೂ ಕೂಡ ಇವತ್ತು ಸಿರಿಧಾನ್ಯ ಆಧಾರಿತ ಆಹಾರ ಲಭ್ಯವಾಗ್ತಾ ಇದೆ, ಮತ್ತು ಒಳ್ಳೆ ಬೇಡಿಕೆ ಬಂದಿದೆ ಅಂತೆ. ಮತ್ತು ವಿವಿಧ ದೇವಾಲಯಗಳಲ್ಲಿ ಏನು ಪ್ರಸಾದ ಕೊಡ್ತಾರಲ್ಲ, ಅಲ್ಲಿಯೂ ಕೂಡ ನಾವು ಸಿರಿಧಾನ್ಯಗಳನ್ನು ಆಧಾರಿತ ಕೊಡೋದ್ರಿಂದ ಸಿರಿಧಾನ್ಯಗಳನ್ನು ಪರಿಚಯ ಮಾಡಿಕೊಟ್ಟಂಗಾಗತ್ತೆ, ಮತ್ತು ಅವ್ರಿಗೆ ಅದರದ ಒಂದು ರುಚಿ ತೋರಿಸ್ದಂಗಾಗತ್ತೆ ಅಂತ ಹೇಳ್ಬೋದು. ಮತ್ತು ರೇಡಿಯೋ ಟಿ ವಿ ಮಾಧ್ಯಮಗಳ ಮುಖಾಂತರ ಅರಿವು ಮೂಡಿಸೋ ಕಾರ್ಯಕ್ರಮ, ಸಿರಿಧಾನ್ಯಗಳ ಕುರಿತು ವಿವಿಧ ಸ್ಪರ್ಧೆ ಅಂದರೆ ನಾಟಕ ರೂಪದಲ್ಲಿರ್ಬೋದು, ಕತೆ ರೂಪದಲ್ಲಿರ್ಬೋದು, ಕಾಮಿಕ್ಸ್ ರೂಪದಲ್ಲಿರ್ಬೋದು, ಇದು ಕೂಡ ಈಗ ಮಾಡ್ತಾ ಇದೆ ಮೈ ಗೌರ್ಮೆಂಟ್ ಇದರ ಮುಖಾಂತರ. ಮತ್ತು ದಿನನಿತ್ಯ ಸಿರಿಧಾನ್ಯ ಬಳಕೆ ಮಾಡೋ ಕುರಿತು ಪ್ರಮಾಣ ವಚನ ಸ್ವೀಕರಿಸು ಯಾವುದೋ ಒಂದು ರೂಪದಲ್ಲಿ, ಅಂದರೆ ಇವತ್ತು ಸಿರಿಧಾನ್ಯನ ಅನ್ನ ಇರ್ಬೋದು, ರೊಟ್ಟಿ ಇರ್ಬೋದು, ಪಲ್ಯಗಳಲ್ಲಿ ಪುಡಿ ಉದಿಸ್ಕೊಳ್ಳೋದಿರ್ಬೋದು, ಅಥವಾ ಚಟ್ನಿ ಪುಡಿಗಳಿರ್ಬೋದು, ದ್ರವ ರೂಪದಲ್ಲೇ ಪಾನೀಯಗಳಿಂದ ಚಹಾ ಕಾಫಿ ಬದಲಾಗಿ ಈ ಮಾಲ್ಟ್ಗಳಿರ್ಬೋದು, ಪೇಯಗಳಿರ್ಬೋದು, ಹರ್ಬಲ್ ಮಿಕ್ಸ್ ಇರ್ಬೋದು, ಸೊ ಆ ಥರದ ಮಾಡುವಂಥದ್ದು. ಮತ್ತೆ ಪಡಿತರ ಚೀಟಿ ಅಂಗಡಿಗಳಲ್ಲಿ ಸಿರಿಧಾನ್ಯ ವಿತರಣೆ ಆಗಬೇಕು. ಮತ್ತೆ ಶಾಲಾ ವ್ಯವಸ್ಥೆಗಳಲ್ಲಿ ಬಿಸಿ ಊಟ ಯೋಜನೆ ಕೊಡ್ತೀವಿ, ಅಲ್ಲೂ ಕೂಡ ಸಿರಿಧಾನ್ಯಗಳ ಪರಿಚಯ ಆಧಾರಿತ ಆಹಾರಗಳನ್ನ ಕೊಡಬಹುದು. ಮತ್ತೆ ಪ್ರತಿಯೊಂದು ಈ ಒಂದು ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಅಲ್ಲಿ ಎಲ್ಲ ಕೂಡ ನಾವು ಸಿರಿಧಾನ್ಯ ಆಧಾರಿತ ಆಹಾರಗಳನ್ನು ಅಲ್ಲಿ ಕೊಡುವಂಥ ರೂಢಿ ಆಗಬೇಕು. ಈ ರೀತಿ ಮಾಡೋದ್ರಿಂದ ಈ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆದು ಬಳಕೆ ಮಾಡಿಕೊಂಡು ಅದನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸುಧಾರಣೆಗೆ ಬಳಕೆ ಮಾಡ್ಕೋಬೋದು. ಮತ್ತು ಇದನ್ನು ಹೆಚ್ಚು ಗುಣಮಟ್ಟದ ಪದಾರ್ಥಗಳನ್ನು ತಯಾರು ಮಾಡೋದ್ರಿಂದ ನಾವು ಇದನ್ನು ರಫ್ತು ಮಾಡೋದ್ರ ಮುಖಾಂತರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ನಾವು ಒಂದು ಹೆಜ್ಜೆ ಮುಂದಿಡ್ಬೋದು ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನಾವು ಸಿರಿಧಾನ್ಯನ ಬೆಳೆದು ಬಳಕೆ ಮಾಡಿ ಅದರಿಂದ ನಮ್ಮ ಆರೋಗ್ಯದ ಜೊತೆಗೆ ಪ್ರತಿಯೊಬ್ಬರ ಆದಾಯ ಹಾಗೂ ದೇಶದ ಆರ್ಥಿಕತೆಯಲ್ಲಿ ನಾವೆಲ್ಲರ ಕೈ ಜೋಡಿಸೋಣ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಬಳಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಲತಾ ಕುಲಕರ್ಣಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845644419. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845644419. ತುಂಬ ಸಂತೋಷ ಡಾಕ್ಟರ್ ಲತಾ ಕುಲಕರ್ಣಿ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಬಳಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರೇಬಿಕಾ ಚೆರಿ 15,200 ರೂಪಾಯಿಯಿಂದ 17,000, ರೋಬಸ್ಟ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,900 ರೂಪಾಯಿ, ರೋಬಸ್ಟ ಚೆರಿ 12,200 ರೂಪಾಯಿಯಿಂದ 13,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಡಿನ ಕೃಷಿ ರಂಗದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಣ್ಣು ಹಾಗೂ ಹವಾಗುಣ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಅವರೊಂದಿಗೆ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಡಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚರಂಡೇಟಿ ಗ್ರಾಮದ ಪಾಣತಲೆ ದಿವಂಗತ ಪೂವಯ್ಯನವರ ಪತ್ನಿ ಪಿ ದೇವಕಿ ಅವರು ಇಂದು ಸಂಜೆ 5:10 ನಿಧನರಾದರು. ಪಾಣತಲೆ ದೇವಕಿ ತವರು ಮನೆ ಕೋಡಿ. ಇವರ ಅಂತ್ಯಕ್ರಿಯೆ ನಾಳೆ ಬೆಂಗಳೂರಿನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9489095339449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನು ವಿರ ಅರೆಬಸೆ ಇಂದು ಜಾತಿ ಗಡಿ ಮೀರಿ ಬೆಳಿತೊಟ್ಟು ಇದನ್ನ ಇನ್ನಷ್ಟು ವಿಸ್ತಾರ ಮಾಡಿಕೆ ಗಡಿನಾಡ ಉತ್ಸವ ಸೇರಿದಂಗೆ ಬೇರೆ ಬೇರೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾದ್ಯತ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿಯವು ಹೇಳಿದವು. ಸುಳ್ಯ ಆಲೆಟ್ಟಿ ಗ್ರಾಮದ ಕುಡೇಕಲ್ಲು ಐನ್ಮನೆ ಅಂಗಳಲ್ಲಿ ಅಕಾಡೆಮಿ ಮುಂದಾಳ್ತನಲ್ಲಿ ನಡೆದ ಅರೆಭಾಷಿಕರ ಐನ್ಮನೆ ಐಸಿರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಐನ್ಮನೆ ತಿಳಿದು ಎಲ್ಲರನ್ನೂ ಒಗ್ಗೂಡಿಸುವ ಜಾಗ, ಇಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆನ ತಿಳಿಸಿದರೊಟ್ಟಿಗೆ ಅರೆಬಸನಸನ ಬೆಳೆಸಿಕೆ ಐನ್ಮನೆ ಸರಿಯಾದ ಜಾಗ ಅಂತ ಹೇಳಿದವು. ಈ ಸಂದರ್ಭ ಕುಡೇಕಲ್ಲು ಐನ್ಮನೆ ವಂಶವೃಕ್ಷ ಚಾರ್ಟ್ ಹಿಂಗಾರ ಪತ್ರಿಕೆನ ಬಿಡುಗಡೆ ಮಾಡಿದವು. ಈ ಸಂದರ್ಭ ಅಕಾಡೆಮಿನ ಸದಸ್ಯರು ಕುಟುಂಬದ ಮುಖ್ಯಪಟ್ಟವು ಹಾಜರಿದ್ದವು. ಹಂಗೇನೆ ಅಕಾಡೆಮಿ ಕಡೆಯಿಂದ ನಾಳೆ ಬೆಳಿಗ್ಗೆ 9:00 ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ನೆನಪು ಜಂಬರ ಕಾರ್ಯಕ್ರಮ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೈ ಮಡಿಯೂರು ಉಬರಡ್ಕ ಮಿತ್ತೂರು ಸುಳ್ಯ ಇಲ್ಲಿ ನಡೆದದೆ. ಈ ಸಂದರ್ಭ ಅರವಿಂದ ಚೊಕ್ಕಾಡಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಇದ್ದದೆ ಅಂತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸೇಳು. ಅಸ್ಪೃಶ್ಯತೆ ಅಸಮಾನತೆ ಇಲ್ಲದಂಗೆ ಮಾಡಿಕೆ ಸಾಹಿತ್ಯ ಸಹಕಾರಿ. ಸಾಹಿತ್ಯ ಸಮಾಜಲ್ಲಿರುವ ಅಸ್ಪೃಶ್ಯತೆ ಹಂಗೆ ಅಸಮಾನತೆಗಳನ್ನ ಇಲ್ಲದಂಗೆ ಮಾಡಿ ಜಾತ್ಯತೀತ ನೆಲೆಗಟ್ಟಿನ ಸಮಾಜ ಕಟ್ಟಿಕೆ ಮುಖ್ಯ ಪಾತ್ರ ವಹಿಸಿದೆ ಅಂತ ಖ್ಯಾತ ಸಾಹಿತಿ ಹಂಗೆ ಕರ್ನಾಟಕ ಜಾನಪದ ಅಕಾಡೆಮಿನ ಮಾಜಿ ಅಧ್ಯಕ್ಷ ಕಾಳೇಗೌಡ ನಾಗವಾರವು ಹೇಳಿದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ವತಿಯಿಂದ ಕುಶಾಲನಗರ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಆಯೋಜಿಸಿದ್ದ ಚಕೋರ ಕೊಡಗು ಸಾಹಿತ್ಯ ವಿಚಾರ ವೇದಿಕೆನ ಉದ್ಘಾಟನೆ ಮಾಡಿ ಮಾತಾಡಿದ ಅವು, ಮನುಷ್ಯ ಜಾತಿ ತಾನೊಂದೇ ವಲ್ಲಂ ತೇಳಿ ಸಾರದ ಆದಿಕವಿ ಪಂಪ ನಮಗೆಲ್ಲ ಆದರ್ಶ ಅಂತ ಹೇಳಿದವು. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ರುದ್ರಪ್ಪ, ರಂಗಭೂಮಿ ಕಲಾವಿದ ಭರ್ಮಣ್ಣ ಬೆಟಗಿರಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಚಿಕ್ಕಮಗಳೂರು ಗಣೇಶ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ವಿದ್ಯಾರ್ಥಿಗ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೊಟ್ಟಿಗೆ ತಮ್ಮ ಜೀವನದ ಗುರಿ ಸಾಧಿಸುವ ಹಠ ಪಡ್ಕೊಳ್ಳೋಕೋತ ಐಗೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಬಿಪಿ ಜೋಯಪ್ಪ ಅವು ಹೇಳಿದವು. ಕುಶಾಲನಗರ ಹತ್ತಿರದ ಎಡವನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಅಂಗಳಲ್ಲಿ ನಡೆದ ಕುಶಾಲನಗರ ಮಹಾತ್ಮ ಗಾಂಧಿ ಸ್ಮಾರಕ ಪದವಿ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆಯ ವರ್ಷದ ವಿಶೇಷ ಶಿಬಿರದ ಎನ್ಎಸ್ಎಸ್ ಜ್ಯೋತಿ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿ ಮಾತಾಡಿದವು. ಓದಿದ ಯುವಜನ ಸರ್ಕಾರಿ ಚಾಕ್ರನ್ನ ಅವಲಂಬಿಸದೆ ಊರುಗಳಲ್ಲಿ ತಮ್ಮ ಜಾಗಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅನ್ನದಾತರಾಕೂತ ಇವು ಹೇಳಿದವು. ಗೌಡ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ಗೌಡ ಜನಾಂಗ ಬಂಧುಗಳ ನಡುವೆ 8ನೇ ವರ್ಷದ ಗೌಡ ಫುಟ್ಬಾಲ್ ಪಂದ್ಯಾಟ ಮೇ 10 ಮರಗೋಡು ಹಿರಿಯ ಪ್ರಾಥಮಿಕ ಶಾಲೆನ ಆಟದ ಬಾಣಲಿ ನಡೆದದೆ. ಕಳೆದ ಸಲ 70 ತಂಡಗ ಭಾಗವಹಿಸಿತ್ತು. ಏಪ್ರಿಲ್ 25 ತಂಡಗಳನ್ನ ನೋಂದಾಯಿಸಿಕೊಳ್ಳಿಕ್ಕೆ ಆಖಿರಿ ದಿನ ಆಗಿದ್ದದೆ. ಸ್ವರ್ಣ ಸ್ಥಾನ ಪಡ್ಕೊಂಡ ತಂಡಕ್ಕೆ 1,00,000 ದುಡ್ಡು ಹಂಗೆ ಟ್ರೋಫಿ, 2ನೇ ಸ್ಥಾನ ಪಡ್ಕೊಂಡ ತಂಡಕ್ಕೆ 50,000 ಹಂಗೆ, 3ನೇ ಸ್ಥಾನ ಪಡ್ಕೊಂಡ ತಂಡಕ್ಕೆ 15,000 ಹಂಗೆ ಟ್ರೋಫಿ, ಇದರೊಟ್ಟಿಗೆ ವೈಯಕ್ತಿಕ ಇನಾಮ ಕೊಟ್ಟು ಗೌರವಿಸಲಾದೆ. 16 ವಯಸ್ಸಿನೊಳಗಿನವಕ್ಕೆ U16 ಪಂದ್ಯಾಟ ಹಂಗೆ ಹೆಣ್ಮಕ್ಕಳಿಗೆ ಕ್ರಿಕೆಟ್ ಪಂದ್ಯಾಟ ಸಹ ನಡೆಸಲಾದೆ ಅಂತ ಆಯೋಜಕರು ತಿಳಿಸೇಳು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ವತಿಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 119ನೇ ಜನ್ಮದಿನಾಚರಣೆ ಇದೇ 31 ತೇಳ್ರೆ. ನಾಳೆ ಬೆಳಿಗ್ಗೆ 11:00 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ತೇಳ್ರೆ ಸನ್ನಿ ಸೈಡ್ಲಿ ನಡೆದದೆ. ಕೇಂದ್ರ ಸರ್ಕಾರದ ಪಿಎಂ ಮಿನಿಸ್ಟರ್ಸ್ ಇಂಟರ್ನ್ಶಿಪ್ ಯೋಜನೆಯಡಿ ಹೈದಗುಡೆಗಳಿಗೆ ಅವಕಾಶ ಒದಗಿಸುವ ಹೊಸ ಕೌಶಲ್ಯ ವೃದ್ಧಿಸಿಕೊಳ್ಳಿಕ್ಕೆ ವೇದಿಕೆ ಕಲ್ಪಿಸಲಾಗಿದ್ದು ಕುಸಿಯಿರುವ ಅಭ್ಯರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಇಂಟರ್ನ್ಶಿಪ್ 1 ವರ್ಷ ನಡೆಯಕ್ಕಿದ್ದು ತಿಂಗಳಿಗೆ 5,000 ರೂಪಾಯಿ ಶಿಷ್ಯವೇತನ ಕೊಟ್ಟವೆ. 21ರಿಂದ 24 ವರ್ಷದೊಳಗೆ ಇರುವ ಆನ್ಲೈನ್ಲಿ ಅರ್ಜಿ ಹಾಕಕ್ಕಿಂತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಮಂಜುನಾಥವು ತಿಳಿಸೇಳು. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾಟ ಏಪ್ರಿಲ್ 1-13 ಮುಟ್ಟ ಪಾಲಿಬೆಟ್ಟದ ಟಾಟಾ ಕಾಫಿ ಆಟದ ಬಣ್ಣೆಯಲ್ಲಿ ನಡೆದಿದೆ. ಈ ಸಲ 175ಕ್ಕಿಂತ ಜಾಸ್ತಿ ಕ್ರೀಡಾಪಟುಗಳು ಆಡುವೆ. ಗೆದ್ದವಕ್ಕೆ 2,00,000, ಎರಡನೇ ಸ್ಥಾನ ಪಡ್ಕೊಂಡೋಕೆ 1,00,000, ಹಂಗೆ ಮೂರನೇ ಸ್ಥಾನ ಪಡ್ಕೊಂಡೋಕೆ 50,000 ದುಡ್ಡು ಮತ್ತೆ ಟ್ರೋಫಿ ಇದ್ದದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಚೇರಂಬಾಣೆ ಪಕ್ಕ ಬೆಂಗೂರು ಗ್ರಾಮತ್ರ ದಂಡ ಕಾಲಕೊಮ್ಮ ನಡ್ಪ ಈಶ್ವರ ಕ್ಷೇತ್ರಪ್ಪಣ್ಣ ನಮ್ಮರ ಮರಿಪತ್ಲ 31 ನಾಳೆ ತಿಂಗಳಾಚೆ ಮಧ್ಯಾಂತರ ಮೀದ ದ್ಯಾವ ಕುಳಿಪೋ. ಏಪ್ರಿಲ್ 1 ಪೊಲಂಜತೆಕ್ 4:30 ಪೊಲಂಗಳಿ ಆಟ ಆಂಗೋಲಾ ಪೊಂಗೋಲಾ ಪರಕೆ ಒಪ್ಚಿಡೋ. ಮಧ್ಯಾಂತರ ಮೀದ 4 ಅಂಜಿ ಮುಡಿತಾರೆ ನಮ್ಮೆ ನಡ್ಪ. ಭಕ್ತಾದಿಯ ತಾಮನೆ ಪೊಮ್ಮಕ್ಕ ಬೆಂದುವ ಎಲ್ಲ ಬಂತು ದ್ಯಾವಡ ಆಶ್ವದ ಪಡೆದು ತಕ್ಕ ಮುಖ್ಯ ಸಂಘ ಆಡಳಿತ ಮಂಡಳಿಕಾರ ಪಿಂಜ ಊರುಕಾರ ಕಟ್ಟಂಡಿತ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. March 19 ನಿಧನರಾದ ಕುಶಾಲನಗರ ನಾಗೇಗೌಡ ಬಡಾವಣೆ ಪೊನ್ನಚನ ಪೊನ್ನಪ್ಪ ಅವರ ಮಗ ರಂಜನ್ ರಾಜು ಅವರ ಅತಿಥಿ ಕರ್ಮಾಂತರವನ್ನು ಇದೇ 31 ನಾಳೆ ಸೋಮವಾರ ಪೂರ್ವಾಹ್ನ 11 ಕುಶಾಲನಗರ ಗೌಡ ಸಮಾಜದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಕುಟುಂಬಸ್ಥರು ಕೋರಿದ್ದಾರೆ. ಕುಂಜನಗಿರಿ ಗ್ರಾಮತ್ರ ಶ್ರೀ ಭಗವತಿ ಅಣ್ಣಕ ಪೂವತಿ ದೇವಿರ ಕಾಲತ್ರ ನಮ್ಮ ಇದೇ March 31 ಪಿಂಜ ಏಪ್ರಿಲ್ 1 ನಡಪ ನಮ್ಮೆರ ಮಾರಿಪತ್ತು 31 ಮಜ್ಜನ ಊರಿಂಜ ಅತ್ತು ಪೋರಾಟ ಅಲ್ಲಪ್ಪಿ ರಮನಿಂಜ ಪೊಂಗುದ್ರೆ ಮಾತಂಡಲಿಂಜ ಕೊಡೆ ಬಂದಿತ್ತು ನಮ್ಮೆಕ್ಕು ಕೂಡು ಭಂಡಾರ ಬುಡಕಾಟ ಕೆಂಜದು ದೇವ ಪೊರ್ಮೆಪ್ಪು ತೂಚಂಬಲಿ ದೇವಡ ಆಟ ಅದಾನ ಪಿಂಜ ವಸಂತ ಪೂಜೆ ನಡಪ ಬೈಟಾಪಕ ತೂಡು ನಮ್ಮ ಏಪ್ರಿಲ್ 1 ಮಜ್ಜನ ನಮ್ಮೆ ಕೂಡು ತೆಂಗೆ ಬುಡಿ ತೆಂಗೆ ಪೋರು ಕೆಂಜದು ದೇವ ಕುಳಿಪಕ್ ಪೋಪು ಕುಳಿಚಿತ ಬಂದಿತ್ತು ದೇವಿರ ಆಟ ಪಿಂಜ ಅಲಂಕಾರ ಪೂಜೆ ಅದಾನದು ಅನ್ನದಾನ ನಡಪ ನಾಡ್ರ ಮಾಜನ ಏರಗಣಕಲು ಬಂದಿತ್ತು ದೇವಿರ ಆಶೀರ್ವಾದ ಪಡೆದು ಉಣುಂದು ತಕ್ಕಂಗ ಪಿಂಜ ದೇವಸ್ಥಾನ ಯೂನಿಯನ್ ಸಂಘದ ಆಡಳಿತ ಮಂಡಳಿಗಾರ ಕಟ್ಟಣಿತು. ರೀ, ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೊಕ್ಲು. ಪ್ರಕೃತಿ ಮಡಿಲಲ್ಲಿ ಆರಾಮದಾಯಕ ವಾಸ್ತವ್ಯಕ್ಕಾಗಿ ಪ್ರೀಮಿಯಂ ಕ್ಯಾಟಗರಿ ರೂಮ್ಸ್, ಸ್ವಿಸ್ ಟೆಂಟ್ ಕಾಟೇಜಸ್ ಲಭ್ಯ. ರೆಸ್ಟೋರೆಂಟ್ ನಲ್ಲಿ ರುಚಿಕರವಾದ ವಿಶೇಷ ಊಟೋಪಚಾರ. ವಿಶೇಷ ಸಂದರ್ಭಗಳನ್ನು ಆನಂದಿಸಲು, ಸಣ್ಣ ಪಾರ್ಟಿಗಳನ್ನು ಆಯೋಜಿಸಲು ಸುಂದರ ಸ್ಥಳ. ನಿಮ್ಮ ಬೇಡಿಕೆಗೆ ತಕ್ಕಂತೆ ಕ್ಯಾಟರಿಂಗ್ ಸೌಲಭ್ಯ. ಸಂಪರ್ಕಿಸಿ ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೊಕ್ಲು. ಕಾಲ್ ರೀನಾ ನಾಣಯ್ಯ 9972488275. ಅಪ್ಪಚಿರ ರಮೀ ನಾಣಯ್ಯ 8762345537. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಕಳೆದ 18 ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪದ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, ಸಿಇಟಿ, ಜೆಇಇ, ಎನ್ಡಿಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ, ಬಾಳೆಲೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಜಿಲ್ಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅತ್ಯಾಕರ್ಷಕ ವಿದ್ಯಾರ್ಥಿ ವೇತನದ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ಕಾಲೇಜಿಗೆ ಭೇಟಿ ನೀಡಿ. ದೂರವಾಣಿ ಸಂಖ್ಯೆ 08274298333. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 500,000 ಹಿಡಿದು 34,00,000 ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296643616. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡ್ವಂಡ ಹರ್ಷಿತ್ ಪೊನ್ನಪ್ಪ. ಕಾವೇರಿ ನಾಡರ ಪುಣ್ಯಭೂಮಿಲಿ ಪುಟ್ಟಿ ಬಣ್ಣದ ನಂಗ ಕೊಡವ ಪಾಜೆ ಕಲೆ ಸಾಹಿತ್ಯ ಸಂಸ್ಕೃತಿನ ಎಲ್ಲ ಜಾಗತ್ ಪಬ್ಬುಚುಡುಂಡು. ಈ ನಿಟ್ಟಿಲು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಪಿಂಜ ಸಂಸ್ಕೃತಿ ಚಟುವಟಿಕೆ ಸರ್ಕಾರ ತಂಜ ಎಲ್ಲ ತರತರ ಸಹಕಾರ ಕೊಟ್ಟು ಅಂದು ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರಂಗ ಪಿಂಜ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕಗಳನ್ನು ಅಜ್ಜಿಕುಟ್ಟರ ಎಸ್ ಪೊನ್ನಣ್ಣಯಂಗ ಅರಿಚಿಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಂಜ ಅಮ್ಮತಿ ಕೊಡವ ಸಮಾಜದಲ್ಲಿ ನಿನ್ನಾಂದು ನಡೆದ ಕೊಡವ ಬಲ್ಯ ನಮ್ಮೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿತ್ತು. ಅವು ತಕ್ಕು ಬಂದಿತ್ತು. ಕೊಡವ ಪಾಜೆ ನಾಡ ನುಡಿರ ಮೀದ ವಿಶೇಷ ಪ್ರೀತಿ ಇರೋಂಡು. ಕೊಡವ ಪಾಜೆ ಕೊಡುಗರ ಪರಿಸರ ಪಿಂಜ ಪ್ರಕೃತಿನ ಕಾತರಕ್ಷಣೆ ಮಾಡೋಂಡು. ಕೊಡವ ಪಾಜೆ ಸಂಸ್ಕೃತಿ ಕಲೆ ಉಳಿತು ಚೆಂಗಿ ಸಮಾಜ ಉಳಿಯೋಕ್ಕೂ ಸಾಧ್ಯ ಎಂದು ಅವು ಅಭಿಪ್ರಾಯಪಟ್ಟತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಕಂಡ ಮಹೇಶ್ ನಾಚಯ್ಯ ಎಂಗ ತಕ್ಕು ಬಂದಿತ್ತು. ಕೊಡವಡ ಐನ್ಮನೆ ಮಂದುಮನೆ ಕೈಮಡ ಅಂಬಲ ಮಂದುಮಾನಿ ತೂಟುಂಗಳ ಆರೋರತ್ನ ಉಳಿತು ಎಣ್ಪೋಪಕ್ಕೆ ಸರ್ಕಾರ ತಂಜ ಸೌಲಭ್ಯ ಕುಟ್ಟೋನೆ ಕ್ಯಾಂಡು ಎಂದು ಅಣ್ಣುಚಿ. ಕೂರ್ ಕ್ರಿಕೆಟ್ ಫೌಂಡೇಶನ್ ರಾಧನೆಂಜ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ದಂಡ ಕ್ರಿಕೆಟ್ ಕಳಿಕೊಟ್ಟ ಏಪ್ರಿಲ್ 1-13 ಅಂಗತನೆ ಪಾಲಿಬೆಟ್ಟತ್ತಲ್ ನಡಪ. ಪಾಲಿಬೆಟ್ಟತ್ರ ಟಾಟಾ ಕಾಫಿ ಕ್ರಿಕೆಟ್ ಕಳಿಪರಂಬಲು ಪೊಲಕ 9:30